ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ನಮ್ಮ ಈ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೋಬೋದು. ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರು ಕೂಡ ನಿಮ್ಮಲ್ಲಿರುವಂಥ ವಿಚಾರಗಳು ಗೊತ್ತಾಗೋ ರೀತಿಯಲ್ಲಿ ಮಾಡ್ಬೋದು. ಇದಕ್ಕಾಗಿ ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ಕೃಷಿ ಇಲಾಖೆಯಿಂದ ಒಂದು ಮಾಹಿತಿ ಬಂದಿದೆ ನಮ್ಮ ರೈತ ಬಾಂಧವರಿಗೆ, ವಿಶೇಷವಾಗಿ ಯಾರ್ಯಾರಿಗೆ ಇದು ಟಾರ್ಪಲ್ನ ಒಂದು ಅವಶ್ಯಕತೆ ಇರುತ್ತೆ ಅಂತ ಒಂದು ರೈತ ಬಾಂಧವರಿಗೆ ಸಂಬಂಧಪಟ್ಟಂಥ ವಿಷಯ ಇದು. ಮುಖ್ಯವಾಗಿ ಯಾವ್ಯಾವ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯ ಒಂದು ರೈತರಿಗೆ ಇದು ಸಂಬಂಧಪಟ್ಟದ್ದು? ಇದು ಮಡಿಕೇರಿ ತಾಲೂಕಿನ ನಾಪೋಕ್ಲು, ಭಾಗಮಂಡಲ ಮತ್ತು ಮಡಿಕೇರಿ ರೈತ ಸಂಪರ್ಕ ಕೇಂದ್ರಗಳಿಗೆ. ಓಹೋ, ಮೂರು ರೈತ ಸಂಪರ್ಕ ಕೇಂದ್ರಗಳಿಗೆ. ಏನು ವಿಷಯ? ಒಟ್ಟು 50% ರಿಯಾಯಿತಿ ದರದಲ್ಲಿ ಟಾರ್ಪಲ್ಗಳನ್ನು ಒದಗಿಸ್ತಾ ಇದ್ದಾರೆ ಕೃಷಿ ಇಲಾಖೆ ವತಿಯಿಂದ. ಇದಕ್ಕೆ ರೈತರು ಆಧಾರ್ ಕಾರ್ಡಿನ ಪ್ರತಿ ಮತ್ತು ತಮ್ಮ RTCಯನ್ನು ಒದಗಿಸಬೇಕಾಗುತ್ತೆ. ಒಟ್ಟು ಮೊತ್ತ 2,750 ಈ ಟಾರ್ಪಲ್ದು. ಸರ್ಕಾರದ ವತಿಯಿಂದ 1,180 ರಿಯಾಯಿತಿಯನ್ನ ಮಾಡಿ ರೈತರು 1,570 ರೂಪಾಯಿನ ಕಟ್ಟಬೇಕಾಗುತ್ತೆ. ನಿಬಂಧನೆ ಏನಾದರೂ ಇದೆಯಾ? ನಿಬಂಧನೆ ಅಂತ ಹೇಳಿದ್ರೆ ಕಳೆದ ಬಾರಿ ಅಂದ್ರೆ 2020, 2021, 2022, 2023, 2024 ಅಂದ್ರೆ ಕಳೆದ 3 ವರ್ಷದಲ್ಲಿ ಈ ಟಾರ್ಪಲ್ನ ಯಾರು ಪಡ್ಕೊಂಡಿರಬಾರದು ಅಂತವ್ರು ಈ ಬಾರಿ ಅರ್ಜಿ ಹಾಕ್ಲಿಕ್ಕೆ ಅರ್ಹರಾಗಿರ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗಲಿ ಅಂತ. ಹೌದು, ಈ ಒಂದು ಒಂದು ನಿಬಂಧನೆಯನ್ನ ವಿಚ್ಚಿದ್ದಾರೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಖಂಡಿತ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಚಂಗಪ್ಪ ಅಂತ. ಕರಡ? ಚಂಗಪ್ಪ. ಹೌದೌದು. ಹೇಗಿದ್ದಾರೆ ಚಂಗಪ್ಪ ಅವರು? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ನಂದು 2 ಕ್ವಶನ್ ಇದೆ ಸರ್. ಹೇಳಿ. ಒಂದು ರಾಗಿ ಇದರ ತೆನೆ ಹಾಗೆ ಒಂದು ಹೊಸ ಹುಲ್ಲಿನ ತಳಿ ಬಂದಿದೆ. ಅದೇ ಮೊದಲು ಕಳಸರಿ ಅಂತ ಹೇಳಿದ್ರಿ. ಅದು ಇವಾಗ ನಾನು ಯಾಕೆ ಹೇಳುದು ಅಂತ ಹೇಳಿದ್ರೆ, ತುಂಬಾ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತುಂಬಾ ಜನರು ಕೇಳ್ತಾ ಇದ್ದಾರೆ, ಚರ್ಚೆ ಆಗ್ತಾ ಇದೆ. ಹೌದೌದೌದು. ಯಾವ್ದಕ್ಕೂ ಯಾವ ವಿಡಿಸೈಡಿಗೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ. ಅದೇನು ಹೊಸದಾಗಿ ಬಂದಿದ್ದ ಹೇಗೆ ಅಂತ? ಅದೇ ಬರ್ತಾ ಇರುತ್ತೆ ಈ ಬೇರೆ ಒಂದು ಬೆಳೆಗಳ ಜೊತೆಯಲ್ಲಿ, ಈ ಬೀಜಗಳ ಜೊತೆಯಲ್ಲಿ ಹೊಸ ಕಳೆಗಳು ಪ್ರಸಾರ ಆಗ್ತಾ ಇರ್ತವೆ. ಓಕೆ. ಇನ್ನೊಂದು ಒಂದು ಬಳ್ಳಿ ಒಂದು ಬಂದಿದೆ ಸರ್, ತಮಿಳ್ನಾಡು ಕೇರಳದಲ್ಲೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ಅದು ತುಂಬಾ ಸ್ಪ್ರೆಡ್ ಆಗ್ತದೆ. ಅದೊಂದು ಹೊಸ ಒಂದು ಇದು ಕಳೆ. ಎಷ್ಟು ವರ್ಷದಿಂದ ಅದು ಕಾಣಿಸ್ಕೊಳ್ತಾ? ಅದು 2 ವರ್ಷದಿಂದ. 2 ವರ್ಷದಿಂದ ಇದನ್ನು ಕೂಡ ಯಾವುದೇ ಕಳೆಗಳಿಗೆ ಹೋಗಲ್ಲ. ಅದು ಮುಳ್ಳಿರುವಂತ ಬಳ್ಳಿ ಅಥವಾ ಮುಳ್ಳಿ ಇಲ್ಲದ? ಮುಳ್ಳಿ ಇಲ್ಲದ ಬಳ್ಳಿ. ಮುಳ್ಳಿ ಇಲ್ಲದ. ಎಲೆಗಳು ಅಗಲವಾಗಿರುತ್ತ? ಇದು ಹೆಚ್ಚು ಕಡಿಮೆ ನಮ್ಮ ಕಾಡು ಆಗಲದ ಹಾಗೆ ಇರ್ತದೆ ಎಲೆ. ಸ್ವಲ್ಪ ಆಗಲೇ ಕಾಡು ಆಗಲಕಾಯಿ. ಅಂದ್ರೆ ಕೆಲವು ಬಳ್ಳಿಗಳು ನೀವು ಈ ರಬ್ಬರ್ ತೋಟಗಳ ಮಧ್ಯದಲ್ಲಿ ಕೂಡ ಕಾಣಬಹುದು. ಆತರದ ಅದಲ್ಲ ಅದಲ್ಲ, ಇದು ಇದು ಹೊಸದಾಗಿ ಬಂದಿದ್ದು ಒಂದ್ ಎರಡು ವರ್ಷದಿಂದ. ನೀವೊಂದು ಕಳೆನಾಶಕ ಬಳಸಿದ್ರು ಏನು ಇದಾಗ್ತಾ ಇಲ್ಲ ಅದು? ಅದು ಹೋಗ್ತದೆ, ಈ ಬಳ್ಳಿ ಹೋಗ್ತದೆ, ಆದ್ರೆ ತುಂಬಾ ಮರಕ್ಕೆಲ್ಲ ಹತ್ತದೆ. ಅದನ್ನೆಲ್ಲ ಬಿಡಿಸಿ ನಿಯಂತ್ರಣ ಕೈಗೊಳ್ಬೇಕು. ಹೌದು ಸರ್. ಅದನ್ನೇ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಕುಂಬಳದ ಗಿಡಕ್ಕೆ ವೈರಸ್ ಇದಾಗಿದೆ, ಎಲೆ ಸ್ವಲ್ಪ ಮುದುಡ್ಕೊಂಡಿರ್ತದೆ, ಅದಕ್ಕೆ ಏನು ಇದು? ಅದು ಎಲೆ ಮೇಲ್ಗಡೆ ಇದಾಗಿದೆಯಾ ಅದು? ಹೌದೌದು, ಮೊದಲು ಒಂದು 4-5 feet ಚೆನ್ನಾಗಿರ್ತದೆ, ಅದಾದ್ಮೇಲೆ ಸ್ವಲ್ಪ ಮುದುಡ್ಕೊಂಡಿರ್ತದೆ. ಮೇಲ್ಗಡೆ ಮುದುಡ್ಕೊಡುತ್ತೋ ಕೆಳಗಡೆ ಮುದುಡ್ಕೊಡುತ್ತೋ? ಮೇಲ್ಗಡೆ ಮೇಲ್ಗಡೆ ಮೇಲ್ಗಡೆ ಮುದುಡ್ಕೊಳ್ಳುತ್ತೆ ಅಂದ್ರೆ ಅದು ಥ್ರಿಪ್ಸ್ ಅಂತ ಒಂದು ಕೀಟ ಬರುತ್ತೆ. ಥ್ರಿಪ್ಸ್ ಕೀಟದ ಹಾವಳಿನೇ ಅದು. ಓಕೆ ಓಕೆ. ಥ್ರಿಪ್ಸ್ ಕೀಟದ ಹಾವಳಿ, ಅದಕ್ಕೆ ಮುಖ್ಯವಾಗಿ ಆ ಕೀಟಗಳಿಂದನೇ ಅದು ವೈರಸ್ ಕೂಡ ಹರಡುತ್ತೆ. ಓಕೆ. ಅದಕ್ಕೆ ನಾವು ಈ ಕೆಲವು ಕೀಟನಾಶಕಗಳಿದ್ದಾವೆ, ಅದನ್ನ ಸಿಂಪಡಣೆ ಮಾಡಬಹುದು. ಫಿಪ್ರಾನಿಲ್ ಅಂತ ಒಂದು ಬರುತ್ತೆ, ಅದನ್ನ 1 liter ನೀರಿಗೆ 1 milliliter ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಅದನ್ನು ಕೂಡ ಬಳಸಬಹುದು, ಅದನ್ನು ಬಳಸಬಹುದು. ಮತ್ತೆ ಈ ಕೆಲವು ಸೋಪುಗಳು ಕೂಡ ಬರ್ತವೆ, ಈ ಹೊಂಗೆ ಹೊಂಗೆ ಸಾಬೂನು, ಬೇವಿನ ಸಾಬೂನು ಅಂತ. ಓಕೆ. ನಾವು ಏನು ಮೈಗೆಲ್ಲ ಬಳಸ್ತೀವಿ, ಹಾಕೊಳ್ತೀವ ಸಾಬೂನು, ಆ ರೀತಿನೂ ಕೂಡ ಬರುತ್ತೆ. ಅದನ್ನ 1 liter ನೀರಿಗೆ 10 grams ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಓಕೆ ಸರ್. ಲೋಕಲ್ ಇದು ಅಂತ ಹೇಳಿದ್ರೆ ಬೂದಿ ಹಾಕೋದು, ಅದು ಎಫೆಕ್ಟ್ ಆಗ್ತದ? ಬೂದಿ ಹಾಕೋದು ಅಂದ್ರೆ ಕೀಟಗಳು ಬಿಗ್ದೋಗೋದಕ್ಕೆ ಏನಾದ್ರು ಸಹಾಯ ಆಗುತ್ತೆ ಏನೋ ಅಂತ. ಕೆಲವರು ಬೂದಿ ಜೊತೆ ಜಮೆಕ್ಷನ್ ಹುಡಿಯನ್ನು ಕೂಡ ಮಿಕ್ಸ್ ಮಾಡಿ ಹಾಕೋದಿದೆ. ಇದು ಕೀಟಗಳನ್ನೇ ನಿಯಂತ್ರಣ ಮಾಡಬೇಕು ಚಿಂಗಪುರ, ಇಲ್ಲ ಅಂದ್ರೆ ಅದು ಆ ಕೀಟಗಳ ಮೂಲಕನೇ ಹರಡುತ್ತೆ ಅದು. ಈ ರಸಹೀರ ಕೀಟಗಳಿರುತ್ತಲ್ಲ, ರಸಹೀರ ಕೀಟಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಅದರಲ್ಲಿ ಡೈಮಿಥೇಟ್ ಕೂಡ ಬಳಸಬಹುದು, 1.7 milliliter 1 liter ನೀರಿಗೆ ನಾವು ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಆ ರೀತಿ ಒಂದು ಕೀಟಗಳನ್ನು ನಿಯಂತ್ರಣ ಮಾಡಿದ್ರೆ ಈ ವೈರಸ್ ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಈ ಕೀಟಗಳ ಹಾವಳಿ ಸ್ವಲ್ಪ ಈ ಬೇಸಿಗೆ ಒಣ ವಾತಾವರಣ ಬಂದಾಗ ಜಾಸ್ತಿ ಆಗುತ್ತೆ, ಫೆಬ್ರವರಿಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಮೇ ವರ್ಗೂ ಇದ್ದೇ ಇರುತ್ತೆ. ಅದು ಕಿತ್ತಾಕದೇ ಒಳ್ಳೇದು, ಯಾಕೆಂದ್ರೆ ಮತ್ತೆ ಅದರಿಂದ ಬೇರೆ ಗಿಡಗಳಿಗೆ ಹರಡುತ್ತೆ ಅದು. ಅದೊಂದು ಮುಖ್ಯವಾದ ಅಂಶ. ಈಗ ಒಂದು ಪ್ರಶ್ನೆ ನಿಮಗೆ ಚಿಂಗಪುರ, ಯಾವುದೇ ಬೆಳೆನಲ್ಲಾಗ್ಲಿ ನಮಗೆ ಒಂದು ಆರ್ಥಿಕವಾಗಿ ಅನುಕೂಲ ಆಗುವಂತ ಕಾಳಾಗಬಹುದು, ಕಾಯಿ ಆಗಬಹುದು, ಈ ಒಂದು ಕಾಳು ಕಾಯಿ ಹಣ್ಣು ಇದರ ಅಭಿವೃದ್ಧಿಗೆ ಸಹಾಯ ಮಾಡುವಂತ ಪೋಷಕಾಂಶ ಯಾವುದು? ಒಂದು ಫಾಸ್ಫರಸ್. ಇಲ್ಲ, ಈಗ ಮುಖ್ಯವಾಗಿ ನಾವು ಪ್ರಧಾನ ಪೋಷಕಾಂಶ ಅಂದ್ರೆ 3 ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶು. ಓಕೆ ಸರ್. ಈ 3 ಯಾವುದು ಅಂತ? ಫಾಸ್ಫರಸ್ ಅಂಡ್ ಪೊಟ್ಯಾಶ್. ಮುಖ್ಯವಾಗಿ ಪೊಟ್ಯಾಶನೇ. ಹೌದು ಸರ್. ಪೊಟ್ಯಾಶನೇ ಈ ಕಾಳುಗಳು ಚೆನ್ನಾಗಿ ಬಲಿಯೋದಕ್ಕೆ, ಕಾಳು ಒಂದು ಕಚ್ಚೋದಕ್ಕೆ, ಮತ್ತೆ ಕಾಯಿಗಳು. ಬೋರಾನು ಲಘು ಪೋಷಕಾಂಶ ಬಹಳ ಕಡಿಮೆ ಪ್ರಮಾಣದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಬೇಕಾಗುತ್ತೆ, ಆದ್ರೆ ಪೊಟ್ಯಾಶು ಕೆಜಿ ಲೆಕ್ಕದಲ್ಲಿ ಬೇಕಾಗುತ್ತೆ. ಪೊಟ್ಯಾಶು ಮುಖ್ಯವಾಗಿ ಈಗ ಹೂಗಳು ಚೆನ್ನಾಗಿ ಬರೋದಕ್ಕೆ, ಅಲ್ಲಿ ಸ್ವಲ್ಪ ಫಾಸ್ಫರಸ್ ಕೂಡ ಕೆಲಸ ಮಾಡುತ್ತೆ, ಮತ್ತೆ ಅದು ಪರಾಗಸ್ಪರ್ಶ, ಮತ್ತೆ ಅದು ಕಾಯಾಗೋದಕ್ಕೆ, ಹಣ್ಣಾಗೋದಕ್ಕೆ ಇದು ಪೊಟ್ಯಾಶು ಬಹಳ ಮುಖ್ಯವಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ರೋಗ ನಿರೋಧಕ ಶಕ್ತಿ ಅಂತೀವಲ್ಲ, ಅದು ಕೂಡ ಬರೋದಕ್ಕೆ ಪೊಟ್ಯಾಶ್ ಅಂಶ ಬಹಳ ಮುಖ್ಯ ನಮ್ಮಲ್ಲಿ. ಅದಕ್ಕೇನೆ ಈಗ ಸಮತೋಲನ ರೀತಿಯ ಪೋಷಕಾಂಶಗಳನ್ನು ಬಳಸ್ರಿ ಅಂತ ನಮ್ಮ ಇಲಾಖೆಯವರು ಹೇಳ್ತಾ ಇರ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಯೂರಿಯಾನೇ ಹೆಚ್ಚು ಬಳಸೋದು ರೂಢಿ ಆಗ್ಬಿಟ್ಟಿದೆ, ಅದು ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ಆದ್ರೆ ಸಮತೋಲನ ರೀತಿಯ ಗೊಬ್ಬರಗಳು ಬಳಸಬೇಕು ಅಂತ, ಸಾರಜನಕ, ರಂಜಕ, ಪೊಟ್ಯಾಶು, ಈ 3. ಈ 3 ಕೂಡ ನಾವು ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ಕಳೆ ನಿಯಂತ್ರಣ ಮಾಡ್ತಾ ಇದ್ದೀರಾ ಮೇ ತಿಂಗಳಲ್ಲಿ? ಅಂದ್ರೆ ಬ್ರಷ್ ಕಟರ್ ಇದನ್ನ ಹಾಕಿ ಇದು ಮಾಡ್ತೀರಾ? ಬ್ರಷ್ ಕಟರ್ ನೀವು ಹೇಳಿದ ಇದು ಹುಲ್ಲು ಉಂಟಲ್ಲ ಸರ್, ಅದು ಬ್ರಷ್ ಕಟರ್ ಜಾರಿ ಹೋಗ್ತದೆ ಅದು. ಅದರಲ್ಲಿ ಕಟ್ ಆಗೋದಿಲ್ಲ. ಓ, ಮತ್ತೆ ಏನ್ ಮಾಡಬಹುದು ಅಂತೀರಿ? ಕೊಚ್ಚಬೇಕಾಗತ್ತ? ಕೊಚ್ಚಬೇಕಾಗತ್ತ? ಗುದ್ದಲಲ್ಲಿ ಇದು ಮಾಡಿ ಅಗತ್ಯ ಮಾಡಿದ್ದು ಹೀಗೆ ಇದು. ಓ, ಹಾಗಿದೆ. ಹೌದೌದು ಸರ್. ಇದನ್ನ ನಮ್ಮ ಕೃಷಿ ಇಲಾಖೆಯ ಕೃಷಿಯಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ತಜ್ಞರ ಒಂದು ಗಮನಕ್ಕೆ ತರಬಹುದು. ಅದು ಹೇಳಿ ಯಾವ್ದದು? ಅದು ಒಂದು ಟೈಪ್ ಆಫ್ ಫುಲ್ ಸ್ವಲ್ಪ ರಾಗಿ, ಇದು ರಾಗಿ ಕಾಣ್ತದೆ ಅದು. ರಾಗಿ ರೀತಿ ಇರುವಂತ ಕಳೆ. ಹೌದೌದು. ಓಕೆ ಓಕೆ. ಇನ್ನೊಂದು? ಇನ್ನೊಂದು ಬಳ್ಳಿ. ಬಳ್ಳಿ ಅದು ತುಂಬಾ ಮೇಲೆ ಹೋಗ್ತದೆ, ಕಾಡು ಆಗಲದಾಗಿ ಇರ್ತದೆ. ಸ್ವಲ್ಪ ಸೊಪ್ಪು ಎಲೆ ಎಲ್ಲ ನೋಟ್ಸ್ನಲ್ಲಿ ಇದಾಗ್ತದೆ ರೂಟಿಂಗ್. ಇಲ್ಲ, ಇಲ್ಲಿ ನಮ್ಮ ಈ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರದ ತಜ್ಞರು ಇದ್ದಾರೆ, ಬೇಸಾಯ ತಜ್ಞರು. ಅವರ ಗಮನಕ್ಕೆ ಅವರ ನಂಬರ್ ಸಿಗ್ಬೋದಾ ಸರ್? ನಾನು ನಾನು ನಿಮಗೆ ತಿಳಿಸ್ತೀನಿ ಅದನ್ನ. ಓಕೆ ಸರ್, ನಾವು ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಬೇಕಾದ್ರೆ ಕೊಡ್ಬೋದು. ಧನ್ಯವಾದಗಳು ಚಂಗಪ್ಪರೆ, ತಾವು ಕರೆ ಮಾಡಿ ನಿಮ್ಮ ಕೃಷಿ ಸಮಸ್ಯೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಚಂಗಪ್ಪರ. ಈಗ ಕೆಲವೊಂದು ಕಳೆಗಳು ಅವು ಕೂಡ ಒಂದು ನಿರೋಧಕ ಶಕ್ತಿ ಬಳಸ್ತಾ ಇರ್ತವೆ, ಹಾಗೆಯೇ ಹೊಸ ಹೊಸ ಪ್ರದೇಶಗಳು ಹಬ್ತಾ ಇರುತ್ತದೆ. ಹೌದು, ಈಗ ಅವ್ರು ಹೇಳಿದಾಗೆ ತಮಿಳುನಾಡು ಕಡೆ ಮತ್ತೆ ಕೇರಳ ಕಡೆ ಹೆಚ್ಚು ನೋಡಿರೋದ್ರಿಂದ ಆ ಕಡೆ ಎಲ್ಲರೂ ಗೊಬ್ಬರ ಅಥವಾ ಏನಾದರೂ ಬೀಜ ತಂದಾಗ ಅದ್ರ ಜೊತೆ ಬಂದಿರ್ಲಿಕ್ಕೂ ಸಾಕೋದು. ಈಗ ಬೆಳಗ್ಗೆ ನಾವು ಓಡಾಡ್ತಾ ಇರುವಾಗ ಒಂದು ನೋಡಿದೆ, ಈ ರಸ್ತೆ ಬದಿನಲ್ಲಿ ಒಂದು ಕಳೆ ಬೆಳೆದಿದೆ, ಒಂಥರ ಸಣ್ಣದಾಗಿ ಹಳದಿ ಬಣ್ಣದ ಹೂಗಳು ಬಿಟ್ಟಿದೆ ಅದು ನೆಲದ ಮೇಲೆ. ಅದಕ್ಕೇನಾಗಿದೆ ಅಂತ ಅಂದ್ರೆ ಕಸ್ಕ್ಯೂಟ ಅಂತ ಒಂದು ಬರುತ್ತೆ, ಪರಾವಲಂಬಿ ಇದದು, ಹಳದಿ ಬಣ್ಣದ ಒಂದು ರೀತಿ ಉದ್ದಕ್ಕಿರುತ್ತೆ. ಅದೇ ಒಂದು ತಂತಿಗಳಿದ್ದಂಗೆ, ಅದೇ ಒಂದು ಕಳೆ ಕೆಲವು ತೋಟಗಳಿಗೆ ನೋಡಿ. ಅದು ಅದು ಇದು ಪರಾವಲಂಬಿ ಸಸ್ಯ ಅದು. ಕೆಲವೆಲ್ಲ ಈ ನಮ್ಮ ಈ ಅಲಂಕಾರಿಕ ಬೆಳೆಗಳು ಈಗ ತೋಟಗಳಲ್ಲಿ ಅಥವಾ ಉದ್ಯಾನವನದಲ್ಲಿ ಚೆನ್ನಾಗಿ ಕಾಣಲಿ ಅಂತ ಒಂದು ಈ ಬದಿಗಳಿಗೆ ಒಂದು ಸ್ವಲ್ಪ ಹೆಡ್ಜ್ ಪ್ಲಾಂಟ್ಸ್ ಅಂತ ಮಾಡಿರ್ತಾರೆ, ಅದಕ್ಕೆಲ್ಲ ಬರುತ್ತದು. ಇದೇನಂದ್ರೆ ಕಳೆ ಮೇಲೆ ಬಂದಿದೆ, ಅದು ಒಂದ್ ರೀತಿ ಕಳೆನ ನಿಯಂತ್ರಣ ಮಾಡುತ್ತೆ ನೋಡ್ರಿ. ಅದೇ ಅದೇ ಪರಾವಲಂಬಿ ಕಳೆ ಈ ಕಳೆ ಮೇಲೆ ಬಂದಿದೆ ಅದು. ಆ ರೀತಿ ಒಂದ್ ರೀತಿ ಪ್ರಕೃತಿನಲ್ಲಿ ನೋಡ್ರಿ ಅಂತ ಇದು ವಿಚಿತ್ರ. ಕಸ್ಕ್ಯೂಟ ಅಂತಾರೆ ಅದನ್ನ, ಕಸ್ಕ್ಯೂಟ ಅಂತಾರೆ. ಅದು ಕಳೆ ಮೇಲೆ ಬರ್ತಾ ಇದೆ, ಒಂಥರ ಹಳದಿ ಬಣ್ಣಕ್ಕೆ ಇರುತ್ತೆ ಅದು. ಅಂದ್ರೆ ರೀತಿ ನಮಗೆ ಒಂದು ಯಾವ ಈ ತಂತಿ ರೀತಿ ಕಾಣುತ್ತದು ಹಳದಿ ಬಣ್ಣದು, ಅದು ಒಂದು ಗಮನಿಸಿದ್ದಾಯ್ತು. ಈ ರೀತಿ ಕಳೆಗಳು ಬಹಳ ದೊಡ್ಡ ಒಂದು ಸವಾಲನ್ನೇ ಓಡ್ತಾ ಇದಾವೆ ಅಂತ ಹೇಳ್ಬೋದು. ಕಸ್ಕಿಟ್ ಒಂದು ಬಲೆ ತರ ಹೆಣ್ಕೊಂಡು ಹೋಗುವಂಥದ್ದು. ಅದು ಮುಂದುವರಿತಾ ಹೋಗುತ್ತೆ, ಅದು ಒಂದು ರೀತಿ ಅದು ವ್ಯಾಪಿಸ್ಬಿಟ್ರೆ ಬಹಳ ಕಷ್ಟ. ಬೇರೆ ಬೇರೆ ಒಂದು ಹಣ್ಣಿನ ಮರಗಳಾಗ್ಬೋದು, ಅದೇನಾದರೂ ನಮ್ಮ ಈ ಕಾಫಿ ತೋಟಗಳು ಇವಕ್ಕೆಲ್ಲ ಹರಡ್ಬಿಟ್ರೆ ಬಹಳ ಕಷ್ಟ ಆಗತ್ತೆ. ಹೌದು ಹೌದು ಹೌದು ಹೌದು. ಈಗ ಮುಖ್ಯವಾಗಿ ನಾವು ಈ ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮ ಅನುಸರಿಸ್ಬೋದು ಮೇ ತಿಂಗಳಲ್ಲಿ ಅಂತ ಬಂದರೆ, ಇನ್ನೂ ಬಿಸಿಲಿನ ಒಂದು ಜಾಳ ಕಡಿಮೆ ಆಗಿಲ್ಲ. ಹೌದು, ಸ್ವಲ್ಪ ಸಂಜೆ ಹೊತ್ತಿನಲ್ಲಿ ತಂಪಾಗುತ್ತೆ, ಮತ್ತೆ ಬೆಳಗ್ಗೆ 9 ಗಂಟೆ ಹೊರತಿಗೆ ವಿಪರೀತ ಬಿಸಿಲಿದ್ದೇ ಇರುತ್ತೆ. ಹಾಗಾಗಿ ಎಲ್ಲೆಲ್ಲಿ ನೀರಿನ ಒಂದು ಅವಶ್ಯಕತೆ ಇದೆ ನೀರನ್ನು ಕೊಡಬಹುದು ರೈತ ಬಾಂಧವರು. ಕನಿಷ್ಠ ಒಂದು 10 ರಿಂದ 15 ದಿನಕ್ಕೆ ಒಂದು ಸಾರಿ ನೀರನ್ನು ಕೊಡಬೇಕಾಗತ್ತೆ ಗಿಡಗಳಿಗೆ. ಮತ್ತು ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶ ಮಾಡೋದು ಒಂದು ಕ್ರಮ. ಎಲ್ಲೆಲ್ಲಿ ರಸಸಾರ 5ಕ್ಕಿಂತ ಕಡಿಮೆ ಇದೆ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಮತ್ತು ಯಾರ್ಯಾರು ಸುಣ್ಣವನ್ನು ಕೊಟ್ಟಿಲ್ಲ ಬಹಳ ವರ್ಷಗಳಿಂದ, ಅವರೇನು ಮಾಡಬೇಕು ಅಂದರೆ ಒಂದೊಂದು ಗಿಡಕ್ಕೆ 1 ಕಿಲೋಗ್ರಾಮ್ನಷ್ಟು ಸುಣ್ಣವನ್ನು ಕೊಡಬೇಕಾಗತ್ತೆ. ಸುತ್ತ ಒಂದು ಬುಡದ ಸುತ್ತ ಅದನ್ನ ಹರಡಿಬಿಟ್ಟು ಅದು ಸ್ವಲ್ಪ ಮಣ್ಣು ಮುಚ್ಚಬೇಕಾಗತ್ತೆ. ಆದರೆ ಮಣ್ಣಲ್ಲಿ ತೇವಾಂಶ ಇರೋದು ಬಹಳ ಮುಖ್ಯ. ಮತ್ತು ಈಗ ಯಾರ್ಯಾರು ಹೊಸ ಗಿಡಗಳನ್ನು ನೆಡಬೇಕು ಅಂದ್ಕೊಂಡಿರ್ತಾರೆ, ಎಲ್ಲೆಲ್ಲಿ ಗಿಡಗಳು ಹೋಗಿರ್ತಾವಲ್ಲ ಅಂಥ ಕಡೆಗಳಲ್ಲಿ ಗುಂಡಿಗಳನ್ನು ತೆಗೆದು ಸಿದ್ಧಪಡಿಸ್ಕೋಬೇಕು. ಯಾಕೆಂದರೆ ಮಳೆ ಪ್ರಾರಂಭವಾದಾಗ ನಾವು ಸಸಿಗಳನ್ನು ಒಂದು 8 ರಿಂದ 10 ತಿಂಗಳು ವಯಸ್ಸಾಗಿರುವಂಥ ಏಲಕ್ಕಿ ಸಸಿಗಳನ್ನು ನಾಟಿ ಮಾಡ್ಕೊಳ್ಳೋದಕ್ಕೆ. ನಮ್ಮಲ್ಲಿ ನಾವು ಬೆಳೆಯೋದು ಮಲಬಾರ ರೀತಿ ನೋಡಿ, ಮೈಸೂರಿನಲ್ಲೂ ಮೈಸೂರು ವಿಧಾನವೂ ಇದೆ, ಆದರೆ ಮೈಸೂರು ವಿಧಾನ ನಮ್ಮ ರಾಜ್ಯದಲ್ಲಿ ಬೆಳೆಯಲ್ಲ ನಾವು. ಕೇರಳ ಕಡೆ ಎಲ್ಲ ಬೆಳೀತಾರೆ. ಇಲ್ಲಿ ಬೆಳೆಯೋದು ಮಲಬಾರು, ಮಲಬಾರ್ ರೀತಿಯ ಒಂದು ಏಲಕ್ಕಿ. ಮಲಬಾರ್ ವಿಧಕ್ಕಾದರೆ ಒಂದೂವರೆ ಅಡಿ ಉದ್ದ ಆಗಲ ಆಳ ಇರೋವಂಥ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಅದೇ ಮೈಸೂರು ವಿಧ ಆದರೆ ಮೂರಡಿ ಉದ್ದ ಆಗಲ ಆಳ ಒಂದು ಗುಂಡಿಗಳನ್ನು ತೆಗೆದು ನಾವು ಸಿದ್ಧ ಮಾಡ್ಕೋಬೇಕು. ಅದೇ ಮಲಬಾರ್ ವಿಧಕ್ಕಾದರೆ 2 ಮೀಟರ್ 2 ಮೀಟರ್ ಅಂತರದಲ್ಲಿ ತಕ್ಕೋಬೇಕು. ಅದೇ ಈ ಮೈಸೂರು ಮತ್ತು ಒಳಕ್ಕ ಅಂತೀವಿ ಇನ್ನೊಂದು, ಅದಕ್ಕಾದರೆ 3 ಮೀಟರ್ 3 ಮೀಟರ್ ಅಂತರದಲ್ಲಿ ನಾವು ಗುಂಡಿಗಳನ್ನು ತೆಗೆದಿಟ್ಕೊಂಡು ಅವನ್ನು ತಯಾರಿ ಮಾಡಿಟ್ಕೊಂಡು ಅದಕ್ಕೆ ನಾವು ಈ ಮಳೆಗಾಲದ ಪ್ರಾರಂಭದಲ್ಲಿ ಜೂನ್ ಜುಲೈನಲ್ಲಿ ಸಸಿಗಳನ್ನು ನಾಟಿ ಮಾಡ್ಕೋಬೇಕು. ಇನ್ನು ನೆರಳು ನಿಯಂತ್ರಣ ಕೂಡ ಈ ಸಂದರ್ಭದಲ್ಲಿ ಮಾಡ್ಕೋಬೋದು. ಸ್ವಲ್ಪ ವಾತಾವರಣದಲ್ಲಿ ತಂಪಿದ್ದಾಗ, ತಂಪಾಗೋದು ನೋಡಿಕೊಂಡು ಮಳೆ ಬಂದಾಗ, ಸಾಧಾರಣವಾಗಿ ಮೇ ತಿಂಗಳ ಕೊನೆಗೇ ನೆರಳು ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಈಗ ಬಸಿಗಾಲುವುಗಳ ತೆಗಿತಾ ಇರ್ತೀವಿ ನಾವು ಸಾಲುಗಳ ಮಧ್ಯದಲ್ಲಿ ಹೆಚ್ಚಿನ ನೀರು ಹೊರಗಡೆ ಹೋಗೋದಕ್ಕೆ, ಏಕೆಂದರೆ ಇಲ್ಲಾಂದರೆ ಗಡ್ಡೆ ಕೊಳೆ ರೋಗ ಇಂಥವೆಲ್ಲ ಬರ್ತಾ ಇರ್ತವೆ. ಅದಕ್ಕೆ ನಾವು ಚರಂಡಿಗಳನ್ನು ತಕ್ಕೋಬೋದು. ಚರಂಡಿಗಳಿಲ್ಲ ಅಂತಂದರೆ ತೆಗೆದು ಒಂದು 3-4 ವರ್ಷ ಆಗಿದೆ ಅಂತ ಅದು ಮುಚ್ಕೊಂಡು ಹೋಗಿದ್ದಾವೆ ಅಂತಂದರೆ ಆ ಚರಂಡಿಗಳನ್ನು ನಾವು ತೆಗಿಬೋದು. ಈಗಾಗಲೇ ಚರಂಡಿಗಳು ಇದ್ದರೆ ಅವನ್ನು ಸ್ವಲ್ಪ ನಾವು ಸ್ವಚ್ಛ ಮಾಡ್ಕೋಬೇಕು, ಶುಚಿ ಮಾಡ್ಕೋಬೇಕು. ಕಳೆ ನಿಯಂತ್ರಣ ಮಾಡೋದಂತೂ ಬಹಳ ಮುಖ್ಯ. ಈಗ ಕಳೆ ನಿಯಂತ್ರಣ ಮಾಡಲಿಲ್ಲ ಅಂತಂದರೆ ಮುಖ್ಯವಾಗಿ ಈ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ನಾವೇನು ಈ ಸಸ್ಯ ಹೇನುಗಳು ಅಂತೀವಲ್ಲ, ಅವು ಯಾವಾಗ ಜಾಸ್ತಿ ಆಗುತ್ತೋ ಕಟ್ಟೆ ರೋಗ ಹರಡುತ್ತೆ. ನಮ್ಮ ಗಿಡಗಳಿಗೆ ಒಂದ್ಸರಿ ಕಟ್ಟೆ ರೋಗ ಬಂತು ಅಂದರೆ ಮತ್ತೆ ನಾವು ಅದನ್ನ ಕಿತ್ತಾಕಿ ಒಂದು ವರ್ಷ ಒಂದು ಅಂತರ ಕೊಟ್ಟು ಹೊಸ ಗಿಡನೇ ಹಾಕೋಬೇಕಾಗತ್ತೆ. ಅದೊಂದು. ಮತ್ತು ಒಣಗಿದ ಎಲೆಗಳನ್ನು ತೆಗಿಬೇಕಾಗತ್ತೆ ಗರಿಗಳು, ಅದೆಲ್ಲ. ಅವು ಇದ್ದಷ್ಟು ಈ ಥ್ರಿಪ್ಸ್ ಹಾವಳಿ ಹೆಚ್ಚು ಇರುತ್ತೆ, ಥ್ರಿಪ್ಸ್ ಹಾವಳಿ. ಮತ್ತು ಮುಂಜಾಗ್ರತೆಯಾಗಿ ನಾವು ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಈ ಸ್ವಲ್ಪ ಏನು ಗರಿಗಳಿಗೆ ಮತ್ತು ಬುಡುಕು ಕೂಡ, ಬುಡುಕು ಕೂಡ ಸ್ವಲ್ಪ ಹಾಕ್ಕೋಬೋದು. ಇನ್ನು ಈ ಎಲ್ಲೆಲ್ಲಿ ಸ್ವಲ್ಪ ಈ ಗಡ್ಡೆ ಕೊಳೆ ರೋಗ ಇಂಥದ್ದು ಒಂದು ಸ್ವಲ್ಪ ಹೆಚ್ಚು ಮಳೆ ಬರುತ್ತೆ ಅನ್ನೋರು ಮುಂಜಾಗ್ರತೆಯಾಗಿಯೇ ಒಂದು ಬ್ಯಾರಲ್ ನೀರಿಗೆ 1/2 ಕಿಲೋಗ್ರಾಂನಷ್ಟು ಈ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂಧ್ರನಾಶಕ ಅದನ್ನು ಕರಗಿಸ್ಕೊಂಡು ಪ್ರತಿ ಗಿಡಕ್ಕೆ ಒಂದು 3-4 ಲೀಟರ್ನಷ್ಟು ಬುಡಕ್ಕೆ ತೋಯಿಸ್ಬೇಕು ಚೆನ್ನಾಗಿ, ಅದು ಗಡ್ಡೆಗಳು ಇದೆಲ್ಲ ನೆನೆಯೋ ರೀತಿಯಲ್ಲಿ. ಈಗಾಗಲೇ ನಾವು ಹೇಳಿದ್ವಿ ಥ್ರಿಪ್ಸ್ ಕೀಟದ ಹಾವಳಿ ಸ್ವಲ್ಪ ಬೇಸಿಗೆಯಲ್ಲಿ ಹೆಚ್ಚಿರುತ್ತೆ ಅಂತ. ಇದಕ್ಕಾಗಿ ನಾವು 1 ಮಿಲಿಲೀಟರ್ನಷ್ಟು ಈ ಫಿಪ್ರಾನಿಲ್ ಅಂತ ಒಂದು ಕೀಟನಾಶಕ ಬರುತ್ತೆ, ಶೇಕಡ 5 ರಷ್ಟು. ಅದನ್ನು 1 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಇನ್ನೊಂದು ಸ್ಪೈನೋಸ್ಯಾಡ್ ಅಂತ ಬರುತ್ತೆ, ಅದು ಶೇಕಡ 45ರ ಒಂದು ಸಾಂದ್ರತೆಯಲ್ಲಿ ಸಿಗುತ್ತೆ. ಇದನ್ನು ಸ್ಪೈನೋಸ್ಯಾಡ್ ಆದರೆ 3 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆ ಮಾಡ್ಬೋದು. ಈ ಥ್ರಿಪ್ಸ್ ಕೀಟಗಳೆಲ್ಲೆಲ್ಲಿರ್ತವೆ, ಮುಖ್ಯವಾಗಿ ಆ ಕಂದುಗಳು ಅಲ್ಲೆಲ್ಲ ಬುಡದಲ್ಲೇ ಸ್ವಲ್ಪ ಹೆಚ್ಚು ಎಲ್ಲಿ ಬಿಸಿಲು ಬೀಳಲ್ಲ ಅಂಥ ಕಡೆ ಅವು ಅಡ್ಕೊಂಡಿರ್ತವೆ, ಅಲ್ಲಿಗೆ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇವಿಷ್ಟು ನಮ್ಮ ರೈತ ಬಾಂಧವರು ಏಲಕ್ಕಿ ಬೆಳೆನಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳು. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಒಂದು ಮಾಹಿತಿಯನ್ನು ನೀಡೋದನ್ನ ಮುಂದುವರಿಸೋಣ. ಖಂಡಿತ ಸರ್. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈಗ ಕರಿಮೆಣಸಿನಲ್ಲಿ ವಿನೋದ್, ನಾವು ಕೆಲವು ಕ್ರಮಗಳನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾಗತ್ತೆ. ಇಲ್ಲೂ ಕೂಡ ಬಿಸಿಲಿನ ಜಳ ಇರುವಂಥ ಸಂದರ್ಭದಲ್ಲಿ ಬಳ್ಳಿಗಳಿಗೆ ನೀರನ್ನು ಕೊಡೋದು ಬಹಳ ಮುಖ್ಯ, ಒಂದು 10-15 ದಿನಗಳ ಅಂತರದಲ್ಲಿ. ಜೊತೆಗೆ ಈ ಸಂದರ್ಭದಲ್ಲಿ ಈ ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡಿಕೊಂಡು ಈ ಮೇ ತಿಂಗಳ ಕೊನೆಗೆ ಪ್ರತಿ ಬಳ್ಳಿಗೆ 100 ಗ್ರಾಂನಷ್ಟು ಯೂರಿಯಾ, 50 ಗ್ರಾಂನಷ್ಟು ಡೈಅಮೋನಿಯಂ ಫಾಸ್ಫೇಟು ಅಥವಾ DAP, 150 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟಾಷನ್ನು ಕೊಡಬೇಕಾಗತ್ತೆ. ಇವನ್ನ ಮಿಶ್ರ ಮಾಡಿಕೊಂಡು ಪ್ರತಿ ಬಳ್ಳಿ ಸುತ್ತ ನಾವು ಹಾಕಿ ಮಣ್ಣನ್ನು ಮುಚ್ಚಬೇಕಾಗತ್ತೆ. ಇನ್ನು ಲಘು ಪೋಷಕಾಂಶಗಳ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬಹುದು. ಇದಕ್ಕಾಗಿ ನಮ್ಮ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಈ ಕರಿಮೆಣಸು ವಿಶೇಷ ಪೆಪ್ಪರ್ ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನು ನಾವು 1 ಬ್ಯಾರಲ್ 1 ಕಿಲೋಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಕರಗಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ 1 ಕಿಲೋಗ್ರಾಂನಷ್ಟು ಮಿಶ್ರ ಗೊಬ್ಬರ ಯಾವುದಾದ್ರೂ ಆಗ್ಬೋದು, 17-17 ಆಗ್ಬೋದು, 19-19 ಅಂಥವು ಅಂಥದ್ದನ್ನು ಮಿಶ್ರ ಮಾಡಿಕೊಂಡು ಎಲೆಗಳಿಗೆ ಸಿಂಪರಣೆ ಮಾಡ್ಬೋದು. ಎಲೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಪೋಷಕಾಂಶಗಳನ್ನು ಕೊಟ್ಟಂತಾಗತ್ತೆ. ನಾವು ಈ ಒಣ ವಾತಾವರಣ ಏನಾದರೂ ಇದ್ದ ಸಂದರ್ಭದಲ್ಲೂ ಕೂಡ ಈ ಸಿಂಪರಣೆ ಕೈಗೊಳ್ಳಬಹುದು. ತೇವಾಂಶ ಇದ್ದವರು ಬುಡಕ್ಕೆ ಈ ಪೋಷಕಾಂಶಗಳನ್ನು ಕೊಡಬಹುದು. ಈ ಈ ಪೆಪ್ಪರ್ ಸ್ಪೆಷಲ್ ಅಂತ ಹೇಳಿವಲ್ಲ, ಅದನ್ನು ಮಾತ್ರ ಸಿಂಪರಣೆ ಮೂಲಕನೇ ಕೊಡಬೇಕಾಗತ್ತೆ. ಇದರಿಂದ ಏನು ಈಗ ಅಭಿವೃದ್ಧಿ ಆಗಿರ್ತಾವಲ್ಲ, ಈ ಕೊತ್ತುಗಳು ಎಲ್ಲ ಬಂದಿರ್ತಾವಲ್ಲ, ಆ ಕಾಳುಗಳು ಅಭಿವೃದ್ಧಿ ಆಗೋದಕ್ಕೆ, ಕೊತ್ತುಗಳು ಸರಿಯಾಗಿ ಭದ್ರವಾಗಿ ನಿಲ್ಲೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಳೆ ಬಂದ ತಕ್ಷಣ ಮಣ್ಣಲ್ಲಿ ತೇವಾಂಶ ಹೆಚ್ಚಾಗೋದು. ಇಂಥ ಸಂದರ್ಭದಲ್ಲಿ ಮಳೆ ಪ್ರಾರಂಭವಾಗಿ 1-2 ತಿಂಗಳಲ್ಲೇ ಮತ್ತೆ ಕೊತ್ತುಗಳೆಲ್ಲ ಬೀಳೋದಕ್ಕೆ ಪ್ರಾರಂಭ ಆಗ್ತವೆ. ಅದನ್ನು ತಡೆಯೋದಕ್ಕೆ ಈ ಕ್ರಮವನ್ನು ನಮ್ಮ ರೈತ ಬಾಂಧವರು ಬಹಳ ಅನುಸರಿಸ್ಬೇಕಾಗತ್ತೆ. ಮುಖ್ಯವಾಗಿ ಈಗಾಗಲೇ ಹೇಳಿದಂಗೆ ಈ ಕೊತ್ತು ಬೀಳೋದನ್ನ ತಡೆಯೋದಕ್ಕೆ ಬೇಸಿಗೆನಲ್ಲಿ 15 ದಿನಗಳ ಅಂತರದಲ್ಲಿ ಬಳ್ಳಿಗಳಿಗೆ ನೀರು ಕೊಡಬೇಕು ಒಂದು, ಮತ್ತು ನೆರಳಿನ ನಿರ್ವಹಣೆ ಸರಿಯಾಗಿ ಮಾಡಬೇಕು, ಮತ್ತು ಮಳೆ ಪ್ರಾರಂಭವಾದ ಮೇಲೆ ಬುಡದಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು, ಮತ್ತು ಪೋಷಕಾಂಶ ಪೂರೈಕೆ ಮಾಡೋದು. ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಕೊತ್ತು ಬೀಳೋದನ್ನು ನಾವು ತಪ್ಪಿಸ್ಬೋದು. ಯಾಕೆಂದರೆ ಅದು ಬಿತ್ತು ಅಂತಂದರೆ ಮತ್ತೆ ಅದು ಅಭಿವೃದ್ಧಿ ಆಗೋದಕ್ಕೆ ಸಮಯವೂ ಬೇಕು, ಬರದೇ ಇದ್ದರೂ ಇರಬಹುದು. ಹಾಗಾಗಿ ಈ ಕ್ರಮವನ್ನು ನಮ್ಮ ರೈತ ಬಾಂಧವರು ಅನುಸರಿಸ್ಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಲಭ್ಯತೆ ಇದ್ದರೆ ಅದನ್ನು ಕೂಡ ಒಂದೊಂದು ಬುಟ್ಟಿ ಕಾಂಪೋಸ್ಟನ್ನು ಒಂದೊಂದು ಬಳ್ಳಿಗೆ ನಾವು ಹಾಕಬೇಕಾಗತ್ತೆ. ಜೊತೆಗೆ ಬುಡಕ್ಕೆ ನಾವು ಮಣ್ಣನ್ನು ಕೂಡ ಹಾಕಬೇಕಾಗತ್ತೆ. ಫಲವತ್ತಾದಂಥ ಮಣ್ಣು ಮೇಲ್ಮಣ್ಣು ಇನ್ನು ಸಿಕ್ಕರೆ ಅದನ್ನು ಕೂಡ ಹಾಕ್ಕೋಬೋದು. ಮತ್ತು ತರಗೆಲೆಯಿಂದ ಹೊದಿಕೆ ಮಾಡಬೇಕು ತೇವಾಂಶ ಆವಿಯಾಗದ ರೀತಿಯಲ್ಲಿ. ಎಲ್ಲಿವರೆಗೆ ಅಂತಂದರೆ ಮಳೆ ಪ್ರಾರಂಭವಾಗೋವರೆಗೂ. ಮಳೆ ಪ್ರಾರಂಭವಾದಾಗ ಹೆಚ್ಚಿನ ತೇವಾಂಶ ಬಸ್ತೋಗೋ ರೀತಿಯಲ್ಲಿ ನಾವು ಈ ಹೊದಿಕೆ ಎಲ್ಲ ತೆಗಿಬೇಕಾಗತ್ತೆ, ಪಕ್ಕಕ್ಕೆ ಹಾಕಬೇಕಾಗತ್ತೆ. ಈ ಒಂದು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಈ ಕರಿಮೆಣಸಿನ ಬೆಳೆಯಲ್ಲಿ ಅನುಸರಿಸ್ಬೇಕಾಗತ್ತೆ. ಇನ್ನು ಕಾಫಿ ಬೆಳೆಗೆ ಬಂದರೆ ಈ ಅರೇಬಿಕಾ ಕಾಫಿ ಗಿಡಗಳ ಗಿಡಕಸಿಯನ್ನು ಪೂರ್ಣ ಮಾಡಬೇಕಾಗತ್ತೆ ಅವರು. ಮತ್ತು ಈ ಕಳೆಗಳು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದನ್ನು ತಪ್ಪಿಸೋದಕ್ಕೆ ನಾವು ಈ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಗೊಬ್ಬರನ ಸಾಧಾರಣವಾಗಿ ಮುಂಗಾರು ಪೂರ್ವ ಗೊಬ್ಬರ ಅಂತಾರೆ. ಮೇ ಕೊನೆಗೆ ಅಥವಾ ಜೂನ್ ಪ್ರಾರಂಭದಲ್ಲಿ ಮಳೆ ಬಂದಮೇಲೆ ಕೊಡುವಂಥದ್ದು. ಅಷ್ಟೊತ್ತಿಗೆ ನಾವು ಕಳೆಗಳನ್ನೆಲ್ಲ ನಿಯಂತ್ರಣ ಮಾಡಿಟ್ಕೊಟ್ಟಿರಬೇಕು. ಇಲ್ಲಾಂದರೆ ನಾವು ಕಳೆ ತೆಗೆದಲ್ಲೇ ಏನಾದರೂ ಗೊಬ್ಬರ ಕೊಟ್ಟರೆ ಕಳೆಗಳೇ ಹೆಚ್ಚು ಬಳಸ್ಕೊಂಡು ಅವೇ ಅಬ್ಬರವಾಗಿ ಬೆಳೆದ ಸಾಧ್ಯತೆ ಇರುತ್ತೆ. ಇದೊಂದು ಮುಖ್ಯವಾದ ವಿಚಾರ. ಮತ್ತು ತೊಟ್ಲುಗುಂಡಿ ಅಥವಾ ನೀರುಗುಂಡಿಗಳು, ಮೊದಲು ಈ ನಮ್ಮ ಸೋಮವಾರಪೇಟೆ ಬೋಪಯ್ಯ ಅವರು ಹೇಳ್ತಾಯಿದ್ರು, ತೊಟ್ಲುಗುಂಡಿಗಳು ಅಥವಾ ಈ ನೀರುಗುಂಡಿಗಳನ್ನೆಲ್ಲ ನಾವು ತೆಗಿತಾ ಇದ್ವಿ, ಇತ್ತೀಚೆಗೆ ಅದು ಒಂದು ಕ್ರಮನೇ ಕಣ್ಮರೆ ಆಗ್ತಾಯಿದೆ ಅಂತ. ಆ ತೊಟ್ಲುಗುಂಡಿಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದೇನೆ. ಯಾಕೆಂದರೆ ಮೇಲ್ಮಣ್ಣಿನ ಒಂದು ಕೊಚ್ಚಣೆ ಏನಾದರೂ ಆದರೆ ಅದರಲ್ಲೇ ಸಂಗ್ರಹ ಆಗುತ್ತೆ, ಮತ್ತೆ ಅದನ್ನ ನಾವು ಬಳಸ್ಕೋಬೋದು. ಜೊತೆಗೆ ತೇವಾಂಶನೂ ಕೂಡ ಅಲ್ಲಿ ಸಂಗ್ರಹ ಆಗೋದಕ್ಕೆ ಅನುಕೂಲ ಆಗುತ್ತೆ. ಏನಾದರೂ ಮಳೆ ಬರಲಿಲ್ಲ, ಸ್ವಲ್ಪ ಅಂತರ ಆಯಿತು, ಅಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ತೇವಾಂಶವನ್ನು ಗಿಡಗಳು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಈ ನಾವೇನಾದರೂ ಒಳಚರಂಡಿಗಳು ಇಂಥವೆಲ್ಲ ತೆಗೆದಿದ್ರೆ ಅಂಥ ಮಾರ್ಗಗಳನ್ನು ಕೂಡ ನಾವು ಸ್ವಚ್ಛ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಒಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಮತ್ತು ಯಾರ್ಯಾರು ಇನ್ನೂ ಈ ಸುಣ್ಣವನ್ನು ಕೊಟ್ಟಿಲ್ಲದೆ ಇರುವಂಥವ್ರು ಈಗಲೂ ಕೂಡ ಮಣ್ಣಲ್ಲಿರೋ ತೇವಾಂಶವನ್ನು ನೋಡಿಕೊಂಡು ಸುಣ್ಣವನ್ನು ಕೊಡಬೇಕಾಗತ್ತೆ. ಸುಣ್ಣ ಕೊಡ್ತು ಅಂದರೆ ಕನಿಷ್ಠ ಒಂದು 15 ದಿನಗಳ ಅಂತರವನ್ನು ಈ ಪೋಷಕಾಂಶ ಕೊಡೋದಕ್ಕೆ ನಾವು ಕಾಪಾಡ್ಕೋಬೇಕಾಗತ್ತೆ. ಕನಿಷ್ಠ ಒಂದು 3 ವಾರ ಆದ್ರೂ 3 ವಾರ ಆದಮೇಲೆ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಈ ಅಂಶಗಳ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗತ್ತೆ. ವಿನೋದ್, ಇನ್ನೂ ಸ್ವಲ್ಪ ಪೇಟೆ ಧಾರಣೆ ಬಗ್ಗೆ ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,800 ರೂಪಾಯಿ, ಅರೇಬಿಕಾ ಚೆರಿ 14,800 ರೂಪಾಯಿಯಿಂದ 16,600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,000 ರೂಪಾಯಿಯಿಂದ 22,200 ರೂಪಾಯಿ, ರೋಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,800 ರೂಪಾಯಿ. ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಏನಾದರೂ ರಬ್ಬರ್ ಕೃಷಿಯನ್ನು ಕೈಗೊಳ್ತಾ ಇದ್ದಾರೆ ಯಾರಾದ್ರೂ? ಕೊಡಗು ಜಿಲ್ಲೆ ಅಂತೇಳಿದ್ರೆ ನಮಗೆ ಗಡಿ ಭಾಗದಲ್ಲಿ ನಾವು ನೋಡಬಹುದು, ಅಂದ್ರೆ ಈ ಚೆಂಬು, ದಬ್ಬಡ್ಕ ಮತ್ತೆ ಕರಿಕೆ ಭಾಗ, ಈ ಪ್ರದೇಶದಲ್ಲಿ ರಬ್ಬರ್ ಕೃಷಿ ಇದೆ. ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರಬೇಕಾಗತ್ತೆ. ಹೌದು, ಉಷ್ಣಾಂಶ ಜಾಸ್ತಿ ಇರಬೇಕು. ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಗಿಡಕ್ಕೆ ಉಷ್ಣಾಂಶ ಇರಬೇಕು, ಅದ್ರ ಹಾಲ್ ಬರಬೇಕಾದ್ರೆ ತಂಪು ಬೇಕು. ಅದಕ್ಕೆ ತಂಪು ಬೇಕು, ಅಂದ್ರೆ ಚಳಿ ಜಾಸ್ತಿ ಆದಷ್ಟು ಹಾಲಿನ ಪ್ರಮಾಣ ಜಾಸ್ತಿ ಸಿಗುತ್ತೆ. ಜಾಸ್ತಿ ಸಿಗುತ್ತೆ, ಅದ್ರ ಗಿಡದ ಬೆಳವಣಿಗೆಗೆ ಉಷ್ಣಾಂಶ ಬೇಕು. ಅಂದ್ರೆ ಹೆಚ್ಚಾಗಿ ಗುಡ್ಡೆ ಪ್ರದೇಶ ಈ ತರದಲ್ಲಿ ಬೆಳೀತಾರೆ. ನೀರು ಬಸ್ತವಂಗಿರ್ಬೇಕು, ಬಸ್ತವಂಗಿರ್ಬೇಕು. ಸ್ವಲ್ಪ ಇಳಿಜಾರು ಪ್ರದೇಶ ಇದೆ, ಹೌದು, ಅಲ್ಲಿ ಮಾಡಬಹುದು. ಉಷ್ಣಾಂಶ ಹೆಚ್ಚಬೇಕು ಮರಕ್ಕೆ. ಈಗ ಯಾಕೆಂದ್ರೆ ನಮ್ಮ ನಾಳಿನ ಕೃಷಿ ರಂಗದಲ್ಲಿ ನಮ್ಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ರಬ್ಬರ್ ಕೃಷಿ ಬಗ್ಗೆನೇ ಒಂದು ಸಂದರ್ಶನ ಇದೆ. ಡಾಕ್ಟರ್ ದೇವರಾಜ್ ಅವರು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಆ ರೈತ ಬಾಂಧವರು ಮಾಹಿತಿಯನ್ನು ಪಡ್ಕೋಬಹುದು, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಮಾಡಬಹುದು. ಹೌದು, ಯಾಕೆಂದ್ರೆ ಅದು ಹಾಲಿಗೆ ಅಷ್ಟೇ ಅಲ್ಲದೆ ಆಮೇಲೆ ಅದು ಮರಮುಟ್ಟಾಗೂ ಕೂಡ ಬಳಕೆ ಆಗುತ್ತಲ್ವಾ? ಹೌದು, ಅಂದ್ರೆ ಒಂದು ನಟ್ಟ ಮೇಲೆ ಸರ್ವಿಸ್ ಮಾಡಿ ಒಂದು 8 ವರ್ಷಕ್ಕೆ ಅದು ನಾವು ಹಾಲನ್ನ ತೆಗಿಬಹುದು. ಅಲ್ಲಿಂದ ಒಂದು 45 ವರ್ಷದವರೆಗೂ ಕೂಡ ಅದು ಮರ ಹಾಲನ್ನ ಕೊಡುವಂತ ಶಕ್ತಿ ಇರುತ್ತೆ. ಅಂದ್ರೆ ಅದು ಆರೋಗ್ಯವಾದ್ರೆ 45 ವರ್ಷ ಅದಕ್ಕೆ ಆಯುಸ್ಸಿದೆ. ಆಮೇಲೆ ಮರಮುಟ್ಟಾಗಿ ಅದನ್ನ ಕಡಿದು ತೆಗಿತಾರೆ. ಸರಿ ವಿನೋದ್, ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತ ಚಂಗಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಹಾಗೇನೆ ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತಃ ಬೆಟ್ಟತೂರು ಗ್ರಾಮದ, ಪ್ರಸ್ತುತ ಮಡಿಕೇರಿಯ ಹೊಸ ಬಡಾವಣೆಯಲ್ಲಿ ವಾಸವಿದ್ದ ಕುಂಪಳಿ ಬೇಳೆಪ್ಪ ಅವರ ಪತ್ನಿ ಹೊನ್ನಮ್ಮ ಇಂದು ನಿಧನರಾದರು. 24 ವರ್ಷ ಪ್ರಾಯದ ಕುಂಪಳಿ ಹೊನ್ನಮ್ಮ ತವರು ಮನೆ ಕುರುಂಜಿಮನೆ ಕುದುರೆಪಾಯ. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆ ನಂತರ ಮಡಿಕೇರಿಯ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ. ತೂಚಮಕೇರಿ ಕಾರಳನ ಪೆಮ್ಮಂಡ ಅಯ್ಯಪ್ಪ ಇಂದು ಮರಣಪಟ್ಟಿತು. ತಮ್ಮದಂಡು ಭಯತ್ರ ಪೆಮ್ಮಂಡ ಅಯ್ಯಪ್ಪ ಅಂಗಡ ಅಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿಗೆ COVID-19 ಸಂದರ್ಭದಲ್ಲಿ ಆಕ್ಸಿಜನ್ ಫಾರ್ ಇಂಡಿಯಾ ಕಾರ್ಯಕ್ರಮದಡಿಲಿ ಅಮೆರಿಕದ ಮೀರಾ ವೆಲ್ಸ್, ಡಾಕ್ಟರ್ ಶುಭಾ ವರ್ಮಾ ಮತ್ತೆ ತಂಡದವು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ಕೊಡುಗೆಯಾಗಿ ನೀಡಿದ್ದು ಈ ಸಂಬಂಧ ಇಂದು IBM ಸಂಸ್ಥೆನ ನಿರ್ದೇಶಕರಾದ ಕೋಟ್ಲ್ಯಾಂಡ್, ಮಾಜಿ IAS ಅಧಿಕಾರಿ AK ಮುನ್ನಪ್ಪ ಮತ್ತೆ ಡಾಕ್ಟರ್ಗಳಾಗಿರುವ ಸಣ್ಣುವಂಡ ಕಾವೇರಪ್ಪ ಅವು ಜಿಲ್ಲೆಯಲ್ಲಿ ಆಮ್ಲಜನಕ ಸಾಂದ್ರೀಕರಣದ ಅವಶ್ಯಕತೆ ಉಂಟಾದ ವಿಚಾರಣೆ ಮಾಡಿದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್, ಸಂಸ್ಥೆನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್, ಸಂಸ್ಥೆನ ಮುಖ್ಯ ಆಡಳಿತಾಧಿಕಾರಿ ರೋಹಿಣಿಯವು ತಂಡದೊಟ್ಟಿಗೆ ಸೇರಿಕೊಂಡು ವಿದೇಶದ ಆರೋಗ್ಯ ತಂತ್ರಜ್ಞಾನ ಮತ್ತು ದೇಶದ ಆರೋಗ್ಯ ಕ್ಷೇತ್ರದ ಬೆಳವಣಿಗೆ ಮೇಲೆ ಚರ್ಚೆ ನಡೆಸಿದವು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಮಂಡಲಿ ನಡೆದಿತ್ತ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ತಿಳಿಸಿದಳು. ಮಡಿಕೇರಿ 66/11 kV ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ F1 ಕೋಟೆ ಫೀಡರ್ಲಿ ನಾಳೆ ಹೊತ್ತಾರೆ 10:00 ಹಿಂಬತ್ತು 5:00 ಮುಟ ಮಳೆಗಾಲ ಹಿಡಿಯುವ ಮುಂಚೆ ಮುನ್ನೆಚ್ಚರಿಕಾ ಕೆಲಸ ಮಾಡುವ ನಿಟ್ಟಲ್ಲಿ ಮಡಿಕೇರಿ ಕಾಲೇಜು ರಸ್ತೆ, ಪ್ರಕೃತಿ ಬಡಾವಣೆ, ಗೌಳಿಬೀದಿ, ಪೆನ್ಷನ್ ಲೇನ್, ಅಪ್ಪಚಕವಿ ರೋಡ್, ಇಂಡಸ್ಟ್ರಿಯಲ್ ಏರಿಯಾ, KSRTC ಬಸ್ ಸ್ಟ್ಯಾಂಡ್, ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಾಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ಸೋಮರ್ಪೇಟೆ ತಾಲೂಕು ಕೂಡು ರಸ್ತೆ, ಮಾಲಂಬಿ, ಹೊಸಗುತ್ತಿ, ಗಾರೆಘಟ್ಟ, ಬಡುವನಹಳ್ಳಿ, ಹೊನ್ನೆಕೊಪ್ಪಲು, ಗೋಣಿಮರೂರು, ನಾಗಾವರ, ಉಂಜಿಗನಹಳ್ಳಿ, ಕಣಗಾಲು, ಆಲೂರು ಸಿದ್ದಾಪುರ, ಸೋಮರ್ಪೇಟೆ ಟೌನ್ ಸೇರಿದಂಗೆ ಸುತ್ತಮುತ್ತ ಹಾಗೆ ಕುಶಾಲನಗರ ಟೌನು, ನಂಜರಾಯಪಟ್ಟಣ, ಗುಡ್ಡೆಹೊಸೂರು, ಹೆಬ್ಬಾಲೆ, ಮಾದಾಪುರ, ಚಿಟ್ಟಳ್ಳಿ, ನೆಲ್ಲಿಹುದಿಕೇರಿ ಸೇರಿದಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲೆತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರು ಕೇಳಿಕೊಂಡಳು. ಹೆಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ವತಿಯಿಂದ ನಡೆಯುತ್ತಿರುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆನ ಜಿಲ್ಲಾಧಿಕಾರಿ ವೆಂಕಟರಾಜವು ಇಂದು ಮಡಿಕೇರಿ ಉಕ್ಕುಡ ಹತ್ತಿರದ ರಾಜರಾಜೇಶ್ವರಿ ಬಡಾವಣೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದವು. ಮಡಿಕೇರಿ ತಾಲೂಕು ನಾಪೊಕ್ಲು ಭಾಗಮಂಡಲ ಮತ್ತು ಮಡಿಕೇರಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಶೇಕಡ 50% ರಿಯಾಯಿತಿ ದರಲ್ಲಿ ಟಾರ್ಪಲ್ಗ ಸಿಕ್ಕಿದೆ. ಕಳೆದ ಸಾಲಿನ 2020-21, 2021-22, 2023-24 ಸಾಲಲ್ಲಿ ಟಾರ್ಪಲ್ ಪಡೆಯದೇ ಇರುವ ರೈತರಿಗೆ ಮಾತ್ರ ಈ ಬಾರಿ ಈ ಅವಕಾಶ ಇದ್ದದೆ. ಕನ್ನಡ ನಾಡಿನ ಹಿರಿಯ ಸಾಹಿತಿ ವಿಮರ್ಶಕರು ಆಗಿರುವ ಪ್ರೊಫೆಸರ್ GS ಸಿದ್ದಲಿಂಗಯ್ಯ ಅವರ ಅಗಲಿಕೆ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆಗಿದ್ದು ಪರಿಷತ್ನ ಆಡಳಿತಾತ್ಮಕವಾಗಿ ಬೆಳೆಸುವಲ್ಲಿ ಇವರ ಪಾತ್ರ ದೊಡ್ಡದತ್ತ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಶೋಕ ವ್ಯಕ್ತಪಡಿಸಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಟ್ಟಿಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳ 10 ಹೊತ್ತಾರೆ 11:00 ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಉಸ್ತುವಾರಿ ಸಚಿವರಾದ NS ಬೋಸರಾಜ್, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ AS ಪೊನ್ನಣ್ಣ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವೆ. ಹಾಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದೊಟ್ಟಿಗೆ ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳ 12 ಹೊತ್ತಾರೆ 11:00 ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Admissions are open for the year 2025 and 26. Coorg Institute of PU College, Ponnampete, Kodagu. For PCMB, PCMC, EBSC, EBM, special scholarships, freeships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ವಿದೇಶತರ ಆರೋಗ್ಯ ತಂತ್ರಜ್ಞಾನ ಪಿಂಜ ದೇಶತರ ಆರೋಗ್ಯ ಕೋವ್ರ ಬಳಚ್ಚರ ಮೇದ ಚರ್ಚೆ ನಡೆದುಚಿ. ಮಡಿಕೇರಿ 66 ಬಾರ 11 ಕೆವಿ ವಿದ್ಯುತ್ ಉಪಕೇಂದ್ರ ತಂಜ ಪೊರಪಾಯುವ ಕೋಟೆ ಫೀಡರ್ಲ್ ನಾಳೆ ಪೊಲಾಕ 10 ಗಂಟೆಲಿಂಜ ವೈಪತ್ 5 ಗಂಟೆಗತ್ತನೆ ಪಣಿಯುಳ್ಳಾನುಂಡು ಕರೆಂಟ್ ಕೊಡುಪನ ನಿಪ್ಪುಚಿಡುವ ಇಂಡ ಮಾರಿಪತ್ ಕಾಲೇಜು ರಸ್ತೆ ಗೌಳಿ ಬೀದಿ ಪೆನ್ಷನ್ ಲೇನ್ ಅಪ್ಪಚ್ಚಕವಿ ರಸ್ತೆ ಇಂಡಸ್ಟ್ರಿಯಲ್ ಏರಿಯಾ ಪಳಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಕರೆಂಟ್ ಇಪ್ಪಲ. ಅನ್ನನೆ ಕುಶಾಲ್ ನಗರ 66 ಬಾರ 11 ಕೆವಿ ಪಿಂಜ ಸುಂಟಿಕೊಪ್ಪ 66 ಬಾರ 11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ತಿಂಜ ಪೊರಪಾಯುವ ಫೀಡರ್ಲ್ ಪಣಿಯುಳ್ಳಾನುಂಡು ನಾಳೆ ಪೊಲಾಕ 10 ಗಂಟೆಲಿಂಜ ವೈಪತ್ 5 ಗಂಟೆಗತ್ತನೆ ಕರೆಂಟ್ ಕೊಡುಪನ ನಿಪ್ಪುಚಿಡುವ ಇಂಡ ಮಾರಿಪತ್ ಕುಶಾಲ್ ನಗರ ಟೌನ್